ಬೆಳೆಗಾರರಿಗೆ ಮತ್ತು ಕುರಿ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೆ. ನಮಸ್ಕಾರ ಸರ್. ಹೇಳಿ ಸರ್, ಮೊದಲೇದಾಗಿ ಕುರಿಗಾರರಿಗೆ ವಿಮೆ ಯೋಜನೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಇದು ಯೋಜನೆ ಯಾವಾಗಿಂದ ಪ್ರಾರಂಭ ಆಯಿತು, ಉದ್ದೇಶಗಳು, ಜೊತೆಗೆ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಇದರಲ್ಲಿ ಯಾವ ರೀತಿ ಕುರಿಗಾರರು ಭಾಗವಹಿಸಬೇಕಾಗಿದೆ ಅಂತಕ್ಕಂಥದ್ದು? ನಮ್ಮ ರಾಜ್ಯ ಸರ್ಕಾರ ಇತ್ತೀಚಿನ ಒಂದು ಬಜೆಟ್ ಘೋಷಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕುರಿಗಾರರ ಒಂದು ವಿಮೆಯನ್ನು ಒಳಪಡಿಸಬೇಕು, ಅವರಿಗೆ ಆಕಸ್ಮಿಕ ಸಾವಾಯಿತಂದರೆ ಅವಲಂಬಿತ ಕುಟುಂಬ ತೊಂದರೆಗೆ ಈಡಾಗಬಾರ್ದಂತ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಯೋಜನೆ 2022-23 ಸಾಲಿನಲ್ಲಿ ಅನುಷ್ಠಾನಗೊಳ್ತಾ ಇದೆ. ಈ ಒಂದು ಯೋಜನೆ ನಮ್ಮ ಒಂದು ಜಿಲ್ಲೆಗೆ 2145 ಗುರಿ ನಿಗದಿಪಡಿಸಿದ್ದಾರೆ ಒಂದು ವರ್ಷಕ್ಕೆ ಈ ವರ್ಷಕ್ಕೆ. ಸೊ ಈ ಮುಖ್ಯವಾಗಿ ಈ ವಲಸೆ ಕುರಿಗಾರ ಅಂತ ಹೇಳ್ತೀವಿ ನಾವು. ಸೊ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಸುಮಾರು ಅವರು ಸಾಕಷ್ಟು ತೊಂದರೆಯನ್ನು ಅಳವಡಿಸಿ ಸಮಯ ಅನುಕೂಲಕ್ಕೆ ಅನಾನುಕೂಲತೆ ಇದ್ದಾಗ ಅವರ ಒಂದು ಜೀವಕ್ಕೆ ಅಪಾಯ ಆಗಿ ಸಾವು ಸಂಭವಿಸಿದಾಗ ಅವಲಂಬಿತರಿಗೆ ತೊಂದರೆ ಆಗೋ ಒಂದು ನಾವು ಮನಗಂಡಿದ್ದೀವಿ. ಅವು ವಲಸೆ ಕುರಿಗೆ ಸಾಮಾನ್ಯವಾಗಿ ಒಂದು ಪ್ರಕೃತಿ ವಿಕೋಪದಿಂದ ಅವರಿಗೆ ಕುರಿ ಮತ್ತು ಅವನ ಸಾಕಣೆದಾರನಿಗೆ ಸಾವು ಸಂಭವಿಸಬಹುದು, ಅಥವಾ ರಸ್ತೆ ಅಪಘಾತದಲ್ಲಿ ಆಗಬಹುದು, ಏನೋ ಹಲವಾರು ಕಾರಣದಿಂದ ಹಾವು ಕಚ್ಚೋದ್ರಿಂದ ಆಗಬಹುದು. ಇತ್ತೀಚೆಗೆ ಸಾಕಷ್ಟು ಈ ಸಿಡಿಲಿನಿಂದ ಸಾಕಷ್ಟು ಸಾವುಗಳು ಹಾನಿಯಾಗಿದೆ. ಸೊ ಈ ಒಂದು ತೊಂದರೆಯನ್ನು ಈ ಕುರಿಗಾರರು ಅನುಭವಿಸಬಾರದಂತೇಳಿ ಈ ವಲಸೆ ಕುರಿಗಾರರಿಗೆ ಮತ್ತು ಸ್ಥಳೀಯ ಕುರಿಗಾರರಿಗೆ ಸೊ ಈ ಒಂದು ವಿಮೆ ಯೋಜನೆಯನ್ನು ನಿಗದಿಪಡಿಸಿದ್ದಾರೆ. ಸೊ ಇದಕ್ಕೆ ಅಳವಡಿಸೋದಕ್ಕೆ ಕೆಲವು ಮಾನದಂಡಗಳನ್ನ ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ. ಒಬ್ಬ ಕುರಿಗಾರ ಅಥವಾ ಮೇಕೆ ಈ ಆಡು ಸಾಕಣೆದಾರ 30 ಕುರಿಗಳು ಅಥವಾ ಆಡುಗಳನ್ನ ಹೊಂದಿರಬೇಕಂತ, ಕನಿಷ್ಠ ಅಂದ್ರೆ 30 ಇರಬೇಕು. ಅದರಲ್ಲಿ ಮುಖ್ಯವಾಗಿ ಅವನ ವಯಸ್ಸು 18-70 ಇರಬೇಕು ಅವನಿಗೆ, ಒಬ್ಬ ವಿಮೆ ಒಳಪಡತಕ್ಕಂಥ ವ್ಯಕ್ತಿ. ಈ ಮುಖ್ಯವಾಗಿ ನಾವು ಪ್ರಾಮುಖ್ಯತೆ ಕೊಡೋದು ವಲಸೆ ಕುರಿಗಾರರಿಗೆ, ಜೊತೆಗೆ ಅದು ನಂತರ ನಾವು ಸ್ಥಳೀಯ ಕುರಿಗಾರರಿಗೂ ಸಹ ನಾವು ಈ ಒಂದು ವಿಮೆಯನ್ನ ಅಳವಡಿಸೋದಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಿ ವಲಸೆ ಕುರಿಗಾರರು ಇತ್ತು ಅಂತಂದ್ರೆ ಅವರ ಒಂದು ಕುಟುಂಬದಲ್ಲಿ 4 ಜನರಿಗೆ ನಾವು ವಿಮೆಯನ್ನ ಮಾಡಿಸ್ಬೋದು. ಒಂದು ವೇಳೆ ಸ್ಥಳೀಯ ಕುರಿಗಾರ ಇತ್ತು ಅಂತಂದ್ರೆ ಅವನಿಗೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ನಾವು ವಿಮೆಯನ್ನ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಈಗ ವಲಸೆ ಕುರಿಗಾರ ಅಂತಂದ್ರೆ ಅವನ ಹೆಂಡತಿ ಮಕ್ಕಳು ಇಬ್ಬರಂದ್ರೆ 4 ಮಂದಿಗೂ ವಿಮೆ ಆಗತ್ತೆ ಮಾಡಬಹುದು, ಅಥವಾ ಅವ್ರ ಮನೆಯಲ್ಲಿ 4 ಜನ ಕುರಿ ವಲಸೆ ಕುರಿಯನ್ನ ನಿಗದಿತ ಪಡಿಸಿದ ಸಮಯದಲ್ಲಿ ಅವ್ರು ಹೋಗ್ತಾ ಇರ್ತಾರೆ, ರೊಟೇಷನ್ ಮೇಲೆ ಹೋಗ್ತಾರೆ, ಅವ್ರ 4 ಜನಕ್ಕೂ ಮಾಡಿಸಬಹುದು ಅಥವಾ ಅವ್ರ ಮನೆಯಲ್ಲಿ ಅವರ ಕುಟುಂಬಕ್ಕೂ ಮಾಡಿಸಬಹುದು. ಒಟ್ಟ ಒಬ್ಬ ವಲಸೆ ಕುರಿಗಾರರಿಗೆ ಒಂದು ಕುಟುಂಬದಲ್ಲಿ 4 ಜನರಿಗೆ ನಾವು ವಿಮೆಗೆ ಅಳವಡಿಸೋಕೆ ಆಸ್ಪದ ಇದೆ. ಸ್ಥಳೀಯ ಕುರಿಗಾರರಿಗೆ ಮಾತ್ರ ಒಬ್ಬರಿಗೆ ಅವಕಾಶ. ಹೇಗೆ ಇಲ್ಲಿ ವಿಮೆ ಅಳವಡಿಸುದು ಅಂತಂದ್ರೆ ಕುರಿಗಾರರಿಗೆ ಹೇಗೆ ನೋಂದಾವಣಿಯನ್ನ ಮಾಡ್ಕೋಬೇಕಾಗತ್ತೆ, ಇಲಾಖೆ ಮಾಡ್ತಾ ಇದೆ, ಅವರೇ ಬಂದು ನೋಂದಾವಣಿ ಮಾಡಬೇಕಾ, ಏನು ದಾಖಲಾತಿಗಳನ್ನು ಕೊಡಬೇಕು ಅದಕ್ಕೆಲ್ಲ, ಜೊತೆಗೆ ಎಷ್ಟು ಕಂತನ್ನು ಕಟ್ಟಬೇಕಾಗತ್ತೆ, ವಿಮೆ ಅಂದ್ರೆ ಕಂತು ಕಟ್ಟಲೇಬೇಕಾಗತ್ತೆ, ಎಷ್ಟಿದೆ ಇಲ್ಲಿ? ಈಗ ಮುಖ್ಯವಾಗಿ ಇದನ್ನು ಸಹ ನಾವು ಆಂದೋಲನ ರೂಪದಲ್ಲಿ ಈಗ ನಾವು ಕೈಗೊಂಡಿದ್ದೀವಿ. ನಮ್ಮ ಇಲಾಖೆ ಮುಖಾಂತರ ಮತ್ತು ಕುರಿಗಾರ ಸಂಘದ ಮುಖಾಂತರ ಸಾಕಷ್ಟು ಪ್ರಚಾರನೂ ಮಾಡಿದ್ದೀವಿ. ಸೊ ಈಗ ಕುರಿಗಾರರು ಒಬ್ಬವರೇ ಈ ಒಂದು ಅರ್ಜಿಗಳನ್ನ ನಮ್ಮ ತಾಲೂಕು ಕಚೇರಿಗೆ ಸಲ್ಲಿಸಿ ನಂತರ ನಮ್ಮ ಜಿಲ್ಲಾ ಮಟ್ಟದ ಒಂದು ಆಯ್ಕೆ ಸಮಿತಿ ಇರ್ತದೆ, ಅಲ್ಲಿ ಇದನ್ನ ಫೈನಲ್ ಮಾಡ್ತೀವಿ. ಅವರು ದಾಖಲೆ ಕೊಡೋದೇನಂದ್ರೆ ಒಂದು ಸಾಮಾನ್ಯವಾದಂತ ಅರ್ಜಿ ನಮೂನೆ ಇದೆ. ಸೊ ಆ ಅರ್ಜಿ ನಮೂನೆ ತುಂಬಿ ಒಂದು ಫೋಟೋ ಹಚ್ಚಬೇಕಾಗ್ತದೆ, ಆಮೇಲೆ ಅವರಿಗೆ ಸಂಬಂಧಪಟ್ಟ ಒಂದು ಆಧಾರ್ ಕಾರ್ಡ್ ಅನ್ನ ಅದಕ್ಕೆ ನಕಲು ಪ್ರತಿ ಹಚ್ಚಬೇಕಾಗ್ತದೆ. ಈಗ ಕುಟುಂಬದಲ್ಲಿ 4 ಮಂದಿ ಇದ್ರೆ 4 ಮಂದಿಗೆ 4 ಅರ್ಜಿಗಳನ್ನ ಕೊಡಬೇಕು, 4 ಅರ್ಜಿಗಳನ್ನ ಕೊಡಬೇಕು, 4 ಅರ್ಜಿ 4 ಫೋಟೋಗಳನ್ನ ಹಾಕಿ ಕೊಡಬೇಕು, 4 ಫೋಟೋ ಕೊಡಬೇಕು, ಜೊತೆಗೆ ಅವ್ರದ್ದು ಕನ್ಸರ್ನ್ ಆಧಾರ್ ಕಾರ್ಡ್ಗಳು, ಆಮೇಲೆ ಅವ್ರದ್ದು ಇರತಕ್ಕಂತ ಒಂದು ರೇಷನ್ ಕಾರ್ಡ್. ಒಂದ್ ವೇಳೆ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಾಗಿದ್ರೆ ಒಂದು ಜಾತಿಯ ದೃಢೀಕರಣ ಪತ್ರ, ಆಮೇಲೆ ನಾಮಿನೇಷನ್ ಫಾರ್ಮ್, ಅದು ಸಂಕ್ಷಿಪ್ತ ಒಂದು ಸರಳವಾದ ಒಂದು ಅರ್ಜಿ ನಮೂನೆ ಇರ್ತದೆ, ಅದನ್ನ ತುಂಬಿ ನಮ್ಮ ಸ್ಥಳೀಯ ಒಂದು ಸಹಾಯಕ ನಿರ್ದೇಶಕ ಸಲ್ಲಿಸಿದ್ರಾಯ್ತು, ಅಥವಾ ಇಲ್ಲಿ ನಮ್ಮ ಕುರಿ ಅಭಿವೃದ್ಧಿ ನಿಗಮದ ಒಂದು ಜಿಲ್ಲಾ ಕೇಂದ್ರದಲ್ಲಿದೆ, ಅಲ್ಲಿ ತಂದು ಕೊಟ್ಟರು ಆಯ್ತು. ಅವರು ಅರ್ಜಿ ಅಷ್ಟೇ ಕೊಟ್ಟರೆ ಸಾಕಂತೀರಾ ಅಥವಾ ಅದಕ್ಕೆ ಏನಾದರೂ ಕಂತನ್ನು ಕಟ್ಟಬೇಕು? ಇದು ಏನಾಗಿದೆ, ಇದು ಕಂತು ಏನಿದೆ 86 ರೂಪಾಯಿ ಇದು ಇದೆ, ಆ ಕಂತನ್ನ ಮುಕ್ತವಾಗಿ ಸರ್ಕಾರನೇ ಭರಿಸ್ತದೆ. ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸಹ ಯಾವುದೇ ತರದ ಮಧ್ಯವರ್ತಿಗಳ ಒಂದು ಅವರು ಒಳಗಾಗಬಾರದು. ನೇರವಾಗಿ ನಮ್ಮ ಇಲಾಖೆಯ ಒಂದು ಅಧಿಕಾರಿ ಅಥವಾ ಸಿಬ್ಬಂದಿ ಅವ್ರನ್ನ ಭೇಟಿಯಾಗಿ ಈ ಒಂದು ವಿಮೆ ಒಳಪಡತಕ್ಕಂತ ಅರ್ಜಿ ನಮೂನೆ ತೆಗೆದುಕೊಂಡು ಅದಕ್ಕೆ ಸರಿಯಾಗಿ ಅದನ್ನ ಅರ್ಜಿನ ತುಂಬಿ ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಅವರು ಒದಗಿಸಿಕೊಟ್ರೆ ನಾವು ವಿಮೆಯನ್ನ ಮಾಡಿಸ್ತೀವಿ. ಸೊ ವಿಮೆ ಮಾಡಿದ ನಂತರ ಅವ್ರಿಗೆ ವಿಮೆ ಒಂದು ಅಕ್ನಾಲಜ್ಮೆಂಟ್ ಬರ್ತದೆ, ಆಮೇಲೆ ಬಾಂಡ್ ಬರ್ತದೆ, ವಿಮೆ ಒಂದು ಪಾಲಿಸಿ ಬರ್ತದೆ. ಸೊ ಅದನ್ನ ಅವರಿಗೆ ಕುರಿಗಾರರಿಗೆ ನಾವು ಅದನ್ನ ತಲುಪಿಸ್ತೀವಿ, ಅದನ್ನ ಅವನು ಕಾಪಾಡ್ಕೊಂಡು ಇರಬೇಕಾಗ್ತದೆ. ಈಗ ವಿಮೆಯನ್ನ ಮಾಡಿಸ್ತಾರೆ ಕುರಿ ಸಾಕಾಣಿಕೆದಾರರು, ಕುರಿಗಾರರು ಮಾಡಿಸಿದಾಗ ಅಕಸ್ಮಾತ್ ಅವ್ರದ್ದು ಏನಾದರೂ ಸಾವು ಸಂಭವಿಸ್ತಂದ್ರೆ ಹೇಗೆ ಇಲ್ಲಿ ವಿಮೆಯನ್ನ ನಗದೀಕರಣ ಮಾಡಿಸ್ಬೇಕಾಗತ್ತೆ? ಹೌದು, ಅವರು ತಕ್ಷಣವೇ ನಮ್ಮ ಒಂದು ಇಲಾಖೆ ಅಧಿಕಾರಿಗಳನ್ನ ಭೇಟಿ ಆಗಬೇಕಾಗ್ತದೆ. ಜೊತೆಗೆ ಈ ಒಂದು ವಿಮೆ ಮಾಡಿಸೋದಕ್ಕೆ ನಾವು ನ್ಯೂ ಇಂಡಿಯಾ ಕಂಪ್ನಿ ಇದನ್ನ ಟೈಅಪ್ ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಗೆ. ಸೊ ಆ ಕಂಪ್ನಿಗೂ ಸಹ ಅವರು ತಿಳಿಸಿದರೆ ತಕ್ಷಣವೇ ಈ ಒಂದು ಏನು ಪ್ರೊಸೀಜರ್ನ ಮಾಡಿ ಅದನ್ನು ರೈತನಿಗೆ ಕುಟುಂಬಕ್ಕೆ ನಾವು ಮೊತ್ತನ ಸಂದಾಯ ಮಾಡಬೇಕಾಗ್ತದೆ. ಆ ಒಂದು ಕೆಲಸನ ನಾವು ಮಾಡಿಕೊಡ್ತೀವಿ. ಏನು ಪ್ರೊಸೀಜರ್ ಇದೆ ವಿಮೆ ನಗದೀಕರಣ ಮಾಡ್ಕೋಬೇಕಾದ್ರೆ ಸಾವು ಸಂಭವಿಸಿದಾಗ ಯಾವ ರೀತಿ ನೀವು ಪಂಚನಾಮೆ ಅಂತ ಇರ್ತವೆ, ಬೇರೆ ಬೇರೆ ಇರ್ತವೆ, ಹೇಗೆ ಅಲ್ಲಿ ಮಾಡ್ತೀರಿ? ಈಗ ಸಾಮಾನ್ಯವಾಗಿ ಏನು ಒಂದು ಯಾವುದೇ ಕಂಪ್ನಿ ವಿಮೆ ಮಾಡೋದಕ್ಕೆ ಏನು ಬೇಕಾಗ್ತದೆ ಪ್ರೊಸೀಜರ್, ಅದೇ ಒಂದು ಪಂಚನಾಮೆ ಬೇಕಾಗ್ತದೆ, ಆಮೇಲೆ ಮರಣೋತ್ತರ ವರದಿ ಬೇಕಾಗ್ತದೆ. ಸೊ ಅಷ್ಟೊಂದನ್ನು ಅವರು ತೆಗೆದುಕೊಂಡು ಉಳಿದ ದಾಖಲಾತಿಗಳೊಂದಿಗೆ ನಮಗೆ ಸಲ್ಲಿಸಿದರೆ ಅದನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ಹೇಗೆ ಇದ್ರ ಬಗ್ಗೆ ಪ್ರಚಾರ, ಸಾಕಷ್ಟು ಕುರಿ ಸಾಕಾಣಿಕೆದಾರ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ, ಹೇಗೆ ಮಾಡ್ತಾ ಇದೆ? ನಾವು ಈಗ ಪೂರ್ವದಲ್ಲಿ ಈಗ ಒಂದು ತಿಂಗಳಿಂದ ಈ ಒಂದು ಯೋಜನೆ ಜಾರಿಯಲ್ಲಿದೆ, ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದೀವಿ, ಇನ್ನು ಕುರಿಗಾರರು ಮುಂದೆ ಬರ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಈ ಕಾರ್ಯಕ್ರಮದ ಮುಖಾಂತರ ನಾನು ಕುರಿಗಾರರಲ್ಲಿ ಕೇಳೋದಿಷ್ಟೇ, ಸಾಕಷ್ಟು ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಗುರಿ ಏನಿದೆ 2145 ಇಷ್ಟು ಗುರಿನ ನಮ್ಮ ಜಿಲ್ಲೆಯಿಂದ ಇರತಕ್ಕಂಥ ಕುರಿಗಾರರಿಗೆ ನಾವು ಮಾಡಿಕೊಟ್ರೆ ಮುಂದೆ ಅವರಿಗೆ ಆಗ್ತಕ್ಕಂಥ ಕುಟುಂಬಕ್ಕೆ ಆಗ್ತಕ್ಕಂಥ ಒಂದು ನಷ್ಟನ ನಾವು ಸರಿದೂಗಿಸ್ಬೋದಂತ ಹೇಳ್ತೀನಿ. ಜೊತೆಗೆ ಸಾಕಷ್ಟು ಕುರಿಗಾರರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರು ಇತ್ತು ಅಂದರೆ ಇನ್ನೂ ನಾವು ಗುರಿಗಳನ್ನ ತೆಗೆದುಕೊಂಡು ಬರೋಕ್ಕೆ ಅನುಕೂಲ ಆಗ್ತದೆ. ಸೊ ಈ ಕೊಟ್ಟಿರ್ತಕ್ಕಂಥ ಗುರಿಯನ್ನು ನಾವು ಮೊದಲು ಸಾಧನೆ ಮಾಡಬೇಕು. ನಾವು ಜಿಲ್ಲೆಗೆ 2145 ಜನಕ್ಕೆ ನಾವು ಮಾಡುವುದನ್ನು ಅಳವಡಿಸಬೇಕಾಗ್ತದೆ. ಸೊ ಹೆಚ್ಚು ಹೆಚ್ಚು ಕುರಿಗಾರರು ಈ ಒಂದು ಮಾಹಿತಿಯನ್ನ ತಮ್ಮ ತಮ್ಮಲ್ಲೇ ಇದನ್ನು ಮಾಹಿತಿಯನ್ನ ಕುರಿಗಾರಿಗೆ ಹಂಚಿಕೊಂಡು ಕೇಳಿರ್ತಕ್ಕಂಥ ರೇಡಿಯೋ ಮುಖಾಂತರ ಕೇಳ್ತಾ ಇದ್ದಾರೆ ಕೇಳುಗರು, ಕುರಿಗಾರರಿಗೆ ಈ ಒಂದು ಮಾಹಿತಿಯನ್ನು ತಮ್ಮ ಗ್ರಾಮದಲ್ಲಿ ಅಥವಾ ಯಾರು ತಮಗೆ ಪರಿಚಯ ಇದ್ದಾರೆ ಈ ಒಂದು ಮಾಹಿತಿಯನ್ನು ತಿಳಿಪಡಿಸಿ ವಿಮೆಗೆ ಒಳಪಡಿಸೋಕ್ಕೆ ಅವರಿಗೆ ತಿಳಿಸ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹೇಗೆ ಇಲ್ಲಿ ಸರ್ಕಾರ ವಿಮೆ ಕಂತು ಅಥವಾ ವಿಮೆಯನ್ನು ಮಾಡಿಸ್ತಾರೆ, ಸತ್ತ ಮೇಲೆ ಅವರಿಗೆ ಇಂತಿಷ್ಟು ದುಡ್ಡು ಬರುತ್ತೆ ಅಂತಕ್ಕಂಥದ್ದು ಏನೋ ನಿಗದಿ ಆಗಿದೆ ಒಬ್ಬ ವ್ಯಕ್ತಿಗೆ? ಒಬ್ಬ ವ್ಯಕ್ತಿಗೆ 500,000 ಅಂತ ಹೇಳಿ ನಿಗದಿ ಆಗಿದೆ. 500,000 ಒಬ್ಬ ಕುರಿಗಾರನಿಗೆ ನಾವು ವಿಮೆ ಮಾಡಿಸಿರ್ತೀವಿ, ಅವನ ನಾಮನಿರ್ದೇಶನ ಯಾರು ಕೊಟ್ಟಿರ್ತಾನೆ ಅವನ ಒಂದು ಇವರಿಗೆ 500,000 ಈ ಒಂದು ಹಣದ ಸಂದಾಯ ಆಗ್ತದೆ. ಇನ್ನೊಂದು ಮತ್ತೊಂದು ತಾವು ಹೇಳಿದ್ರಿ ಪಾಟೀಲ್ರೆ, ಅನುಗ್ರಹ ಯೋಜನೆ ಅಂತ ಹೇಳಿ ರಾಜ್ಯ ಸರ್ಕಾರದ ಯೋಜನೆ, ಇದು ಏನು ಅನುಗ್ರಹ ಯೋಜನೆ? ಇದು ಇದು ಮುಂಚಿತವಾಗಿಯೇ ಈ ಒಂದು ಯೋಜನೆ ನಮ್ಮ ಒಂದು ಕುರಿಗಳ ಆಕಸ್ಮಿಕ ಸಾವಿನಿಂದ ಕೊಡ್ತಕ್ಕಂಥ ಪರಿಹಾರದ ಮೊತ್ತ ಇದು ಅನುಗ್ರಹ ಯೋಜನೆ. ಮೊದಲು ಕೊಡ್ತಾ ಇತ್ತು ಕಾಣಿಸುತ್ತೆ ಸರ್? ಮೊದಲಿತ್ತು, ಈಗೇನಾಗಿದೆ ಈ ಒಂದು ಈ ಸಾಲಿನ ಬಜೆಟ್ ಅಲ್ಲಿ ಕುರಿ ಮರಿಗಳಿಗೆ 3-6 ತಿಂಗಳ ಮರಿಗಳಿಗೆ ಮುಂದೆ 2,500 ಕೊಡ್ತಾ ಇದ್ವಿ, ಈ ಒಂದು ಬಜೆಟ್ ನಲ್ಲಿ ಅದನ್ನ 3,500 ಹೆಚ್ಚಿಸಿದ್ದಾರೆ. ಕುರಿ ಮರಿಗಳಿಗೆ ದೊಡ್ಡ ಕುರಿಗಳಿಗೆ 5,000, ಕುರಿ ಮತ್ತು ಮೇಕೆಗಳಿಗೆ. ಸೊ ಇದು ಸಾಕಷ್ಟು ನಮ್ಮ ರೈತರಿಗೆ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಕಸ್ಮಿಕವಾಗಿ ಕುರಿಗಳು ಸಾವು ಸಂಭವಿಸ್ತದೆ, ಅದು ಅತಿ ಚಿಕ್ಕ ಗಾತ್ರ ಪ್ರಾಣಿ, ಆಮೇಲೆ ವಲಸೆ ಇರೋದ್ರಿಂದ ಹೆಚ್ಚು ಒಂದು ರೋಗ ಬಾಧೆ ಇರಬಹುದು ಅಥವಾ ಬೇರೆ ಒಂದು ಕಾರಣಕ್ಕೆ ಅನಾನುಕೂಲತೆಯಿಂದ ಸಾವು ಸಂಭವಿಸ್ತದೆ. ಅಂತಹ ಸಮಯದಲ್ಲಿ ಕುರಿಗಾರನಿಗೆ ಆರ್ಥಿಕ ನಷ್ಟ ಆಗಬಾರ್ದು ಅಂತೇಳಿ ಈ ಒಂದು ಯೋಜನೆಯನ್ನ ಸಾಕಷ್ಟು ರೈತರು ಪಡೀತಾ ಇದ್ದಾರೆ. ಒಂದು ಏನಂತಂದ್ರೆ ತಕ್ಷಣವೇ ಅವರು ಸಾವು ಸಂಭವಿಸಿದ ತಕ್ಷಣ ನಮ್ಮ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿ ಅದರ ಒಂದು ಮರಣೋತ್ತರ ವರದಿ ಜೊತೆಗೆ ಫೋಟೋ, ಅವರ ಒಂದು ಚಾಲ್ತಿಯಲ್ಲಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ದು ಮಾಹಿತಿ ಜೊತೆಗೆ ಆಧಾರ್ ಕಾರ್ಡು, ಒಂದು ವೇಳೆ ಪರಿಶಿಷ್ಟ ಜಾತಿ ಪಂಗಡದವರಾಗಿದ್ದರೆ ಅವರ ಒಂದು ಜಾತಿ ಪ್ರಮಾಣ ಪತ್ರ, ಇಷ್ಟು ನಮ್ಮ ಒಂದು ಕಚೇರಿಗೆ ಸಲ್ಲಿಸಿದರೆ ಅದಕ್ಕೆ ಬರ್ತಕ್ಕಂಥ ಮೊತ್ತ ಏನು ಪರಿಹಾರ ಮೊತ್ತ ಇದೆ ಅದು ನೇರವಾಗಿ ಆ ಕುರಿಗಾರರ ಒಂದು ಅಕೌಂಟ್ಗೆ ವರ್ಗಾವಣೆ ಆಗ್ತದೆ. ಹೇಗೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆಯಾ ರೈತರಿಗೆ? ಈ ಒಂದು ಅನುಗ್ರಹ ಯೋಜನೆ ಬಗ್ಗೆ ತಿಳುವಳಿಕೆ ಇದೆ, ಸಾಕಷ್ಟು ಇದರ ಒಂದು ಲಾಭ ಪಡೀತಾ ಇದ್ದಾರೆ. ಈ ಕುರಿಗಾರ ವಿಮೆ ಏನಿದೆ ಈ ಇತ್ತೀಚೆಗೆ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಆಗಿರೋದ್ರಿಂದ ಇದರ ಒಂದು ಮಾಹಿತಿ ನಮ್ಮ ಕುರಿಗಾರರಿಗಿಲ್ಲ, ಕುರಿ ಮತ್ತು ಆಕಳಣೆ ಆಡು ಸಾಕಾಣೆದಾರರಿಗಿಲ್ಲ. ಸೊ ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಬೇಗ ಈ ಒಂದು ಯೋಜನೆಯನ್ನು ಅವರು ಅಳವಡಿಸ್ಕೊಂಡ್ರೆ ಅದು ಒಂದು 500,000 ರೂಪಾಯಿ ವಿಮೆ ಏನಿದೆ ಅವರ ಅವಲಂಬಿತರಿಗೆ ಏನಾದರೂ ಅವನ ಸಾವು ಸಂಭವಿಸಿದಲ್ಲಿ ಒಂದು ಕೊಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಯೋಜನೆ ಒಂದು ಸದುಪಯೋಗ ನಮ್ಮ ಕುರಿಗಾರರು ಮತ್ತು ಆಡು ಸಾಕಾಣೆದಾರರು ಪಡೆಯಬೇಕಾಗಿ ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್ ರೀ. ಕುರಿಗಾರರಿಗೆ ವಿಮೆ ಯೋಜನೆ ಹೊಸದು ಒಂದು ಯೋಜನೆ ಇದು. ಈಗಾಗಲೇ ಜಿಲ್ಲೆಗೆ 2145 ಗುರಿಯನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಸಾಕಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಕುರಿಗಾರರು ವಿಮೆ ಅಂತ ತಕ್ಷಣ ದುಡ್ಡು ಕಟ್ಟಬೇಕಾಗತ್ತೆ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಇಲ್ಲಿ ಯಾವುದೇ ದುಡ್ಡನ್ನು ಕುರಿ ಸಾಕಾಣಿಕೆದಾರರು ಕಟ್ಟಬೇಕಾಗಿಲ್ಲ. ನೇರವಾಗಿ ಅರ್ಜಿಯನ್ನು ಕೊಟ್ಟರೆ ಅವರು ಅಕಸ್ಮಾತ್ ಏನಾದರೂ ಸಾವು ಸಂಭವಿಸಿದಾಗ 5 ಲಕ್ಷದವರೆಗೆ ಪರಿಹಾರವನ್ನು ಕೊಡ್ಕೊಳ್ಳಿಕ್ಕೆ ಅವಕಾಶ ಇದ್ದಾವೆ. ಕುರಿ ಸಾಕಾಣಿಕೆದಾರರು ಅಥವಾ ಕುರಿಗಾರರು ಅಥವಾ ಆಡು ಸಾಕಾಣಿಕೆದಾರರು ತಮ್ಮ ಸಮೀಪದ ಪಶುವೈದ್ಯ ಸೇವಾ ಇಲಾಖೆಯನ್ನು ಸಂಪರ್ಕ ಮಾಡಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಯೋಜನೆಯಲ್ಲಿ ಭಾಗವಹಿಸಿ ಲಾಭ ಪಡ್ಕೊಳ್ಳಿ ಅಂತೇಳೋಣ. ಅದೇ ರೀತಿ ಅನುಗ್ರಹ ಯೋಜನೆ ಸಹ ಕುರಿ ಸತ್ರೆ ಅಥವಾ ಮೇಕೆ ಸತ್ರೆ ಹಣ ಬರ್ತಾ ಇದೆ ಸರ್ಕಾರದ ವತಿಯಿಂದ. ಇದೇ ಒಂದು ಯೋಜನೆಯ ಲಾಭವನ್ನು ಸಹ ಕುರಿ ಸಾಕಾಣಿಕೆದಾರರು ಪಡ್ಕೊಳ್ಳಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕುರಿಗಳಿಗೆ ವಿಮೆ ಯೋಜನೆ ಮತ್ತು ಅನುಗ್ರಹ ಯೋಜನೆ ಈ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದ ಡಾ ಎಸ್ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಆಲಿಸಿದರೆ ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾವಲತಿ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರೇ, ಈಗ ದೇವದುರ್ಗ ತಾಲೂಕಿನ ಮುದುಗೋಟ್ ಗ್ರಾಮದ ವೆಂಕಟ್ ನಾರಾಯಣ್ ಚೌಧರಿ ಅವರ ತಾಳೆ ಬೇಸಾಯದ ಅನುಭವಗಳನ್ನು ಆಲಿಸೋಣ. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ದೇವದುರ್ ತಾಲೂಕು ಮುದುಗೋಟ್ ಗ್ರಾಮದ ವೆಂಕಟ್ ನಾರಾಯಣ್ ಚೌಧರಿ ಅವರು. ಇವರು 15 ಎಕರೆದಲ್ಲಿ ಆಯಿಲ್ ಪಾಮ್ ಅನ್ನ ಹಚ್ಚಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಯಿಲ್ ಪಾಮ್ ಅನ್ನು ಬೆಳೆಯುವಂಥ ರೈತರಿಗೆ ಸಾಕಷ್ಟು ಪ್ರೋತ್ಸಾಹನ ಕೊಡ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಹಲವಾರು ಒಂದು ಸಹಾಯ ಸೌಲಭ್ಯಗಳನ್ನು ಈ ಒಂದು ಆಯಿಲ್ ಪಾಮ್ ಅಥವಾ ಪಾಮ್ ಆಯಿಲ್ ಬೆಳೆಯ ಒಂದು ಕ್ಷೇತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಸಾಕಷ್ಟು ತೋಟಗಾರಿಕೆ ಇಲಾಖೆ ಮುಖಾಂತರ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಯಿಲ್ ಪಾಮ್ ಬೆಳೆ ಯಾಕೆ ಹಚ್ಚಿದ್ರು, ಯಾವ ರೀತಿ ಬರ್ತಾ ಇದೆ, ಏನೇನು ನಿರ್ವಹಣೆಗಳು, ಹೇಗೆ ಮಾಡಬೇಕಾಗತ್ತೆ ಬೇಸಾಯ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾರಾಯಣ್ ಚೌಧರಿ ಅವರು ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಹೇಳಿ, ಮೊದಲನೇದಾಗಿ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ. ನಿಮ್ಮದು ಒಟ್ಟು ಭೂಮಿ ಎಷ್ಟಿದೆ, ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಸ್ವಲ್ಪ ಹೇಳಿ ನಮ್ಮ ರೈತ. ನಮಸ್ಕಾರ, ನಾವು ವೆಂಕಟ ನಾರಾಯಣ್ ಚೌಧರಿ ಅಂತ ನಮ್ಮ ಹೆಸರು ರೀ. ನಮ್ಮ ಮುದುಗೊಟ್ ಗ್ರಾಮ ಜಾಲಳ್ಳಿ ಹೋಬಳಿ. ನಮ್ಮ ಕುಟುಂಬದಾಗ 3 ಹೆಸರದಾಗ 15 ಎಕರೆ ಐತೆ ರೀ. 15 ಎಕರೆ ನಾವು ತಾಳೆ ಬೆಳೆ ಪ್ಲಾಂಟೇಷನ್ ಮಾಡೀವಿ ರೀ. ತಾಳೆ ಬೆಳೆಯನ್ನು ತಾವು ಹಚ್ಚಿದ್ದೀರಿ 15 ಎಕರೆದಲ್ಲಿ, ಯಾಕೆ ತಾಳೆ ಬೆಳೆಗೆ ಹೋದ್ರಿ? ಬೇರೆ ಮಾಡಬಹುದಾಗಿತ್ತು, ಒಳ್ಳೆ ನೀರಿದೆ ನಿಮಗೆಲ್ಲ, ನದಿ ಪಕ್ಕದಲ್ಲಿದ್ದೀರಿ. ಇದನ್ನು ತಾಳೆ ಬೆಳಕನು ನೀರು ಬೇಕ್ರಿ. ನೀರು ಒಂದು ಗಿಡಕ್ಕೆ ಬ್ಯಾಸಿಗಕ್ಕೆ ವಯಸ್ಸಕ್ಕೆ ಬಂದ ಗಿಡಕ್ಕೂ 300 ಲೀಟರ್ ಬೇಕ್ರಿ ಒಂದು ಗಿಡಕ್ಕೆ. ಇದು ನೀರು ಕಮ್ಮಿ ಇದ್ರೂ ಇದನ್ನು ಬೆಳೆದಲ್ರಿ. ನಾವು ಯಾಕೆ ಹೋಗಿದ್ವಿ ಅಂದರೆ ಹತ್ತಿ ಇಟ್ಟೇನ್ರಿ ನಾವು ಮೊದಲು ಹತ್ತೂರಿ. ಹತ್ತಿದಾಗೂ ನಮಗೆ ಏನು ಲ್ಯಾಬರು ಅವು ಇವು ಸಮಸ್ಯೆ ಭಾಳ ಆಗ್ಯಾವ್ರಿ. ರೋಗ ಬರೆಯೋದು ಅದು ಇದು ಹಿಂಗಾವ್ರಿ ಸಮಸ್ಯೆಗಳು. ಈ ಬೆಳಕು ಹೋಗೋದು, ಈ ಬೆಳಕು ಅಂಥ ರೋಗಗಳು ಇರಕ್ಕಿಲ್ಲರಿ. ಮತ್ತು 25 ವರ್ಷವರೆಗೂ ನಮಗೆ ನೋಟ್ ಇಲ್ಲರಿ, ಹಿಂಗೆ ಹಂಗೆ ನಡೀತದ್ರಿ ಇದು. ಆದರೆ ಗಿಡನ ಬೆಳೆಸ್ಕೊಳ್ಳೋದು ಮುಖ್ಯ. 4 ವರ್ಷ ಗಿಡ ಭಾರಿ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ನಾವು ಮಾಡ್ಕೋಬೇಕು ರೀ. ಹಂಗೆ ಬಲಿಷ್ಠವಾಗಿ ಬೆಳೆದ ಮೇಲೆ ಇಳುವರಿ ಕೊಡ್ತದ್ರಿ. ಒಂದು ಗಿಡ ಸುಮಾರು 2 ಕ್ವಿಂಟಲ್ ಹಣ್ಣು ಕೊಡ್ತದ್ರಿ ಇದು. 1 ವರ್ಷಕ್ಕೆ 57 ಗಿಡ ಇರ್ತಾವ್ರಿ ಒಂದು ಎಕರೆಗೆ. 57 ಗಿಡದಾಗ 7 ಗಿಡ ಮೈನಸ್ ಮಾಡಿದ್ರೂ 50 ಗಿಡದಾಗ ನಮಗೆ 10 ಟನ್ ಇಳುವರಿ ಬರ್ತದ್ರಿ. ಆ ರೀತಿ ನಾವು ಆಂಧ್ರದಾಗ ಹೋಗಿ ಅವ್ರು ರೈತರನ್ನೆಲ್ಲರನ್ನ ಕೇಳ್ಕೊಂಡು ಇದೇ ಬೆಟರ್ ಆಗ್ತದಂತ ಮಾಡಿ ನಾವು ಹಚ್ಚನ್ರಿ ಇದು. ಈಗ 15 ಎಕರೆ ಹಚ್ಚಿರ್ತಾವ, ಎಷ್ಟು ವರ್ಷ ಆತ ಹಚ್ಚಿ, ಯಾವ್ಯಾವ ಅಂತರ ಕೊಟ್ಟು ಹಚ್ಚಿರಿ, ಸಸಿಗಳನ್ನ ಎಲ್ಲಿಂದ ತಗೊಂಡ್ಬಂದ್ರಿ, ಹೇಗೆ ಇದನ್ನು ಪ್ಲಾನ್ ಮಾಡ್ಕೊಂಡು ಹೇಳಿ ಸ್ವಲ್ಪ. ನಾವು 2014 ಅಕ್ಟೋಬರ್ದಾಗ ಹಚ್ಚನ್ರಿ ಇದು, ಈಗ 8ನೇ ವರ್ಷ ರನ್ನಿಂಗ್ ರೀ ಇದು. ಸೀಸನ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಫ್ಯಾಕ್ಟ್ರಿದವ್ರು ಕೊಟ್ಟಾರ್ರಿ, ಫ್ರೀ ಕೊಟ್ಟಾರ. ಆಮೇಲೆ ನಮಗೆ ಸವಲತ್ತು ಏನು ಮಾಡ್ಯಾರ ಹಾರ್ಟಿಕಲ್ಚರ್ ಅವರು, ಎರಡು ಬೋರ್ ರೊಕ್ಕ ಕೊಟ್ಟಾರ್ರಿ. ಹನಿ ನೀರಾವರಿಗೇನು ರೊಕ್ಕ 17,000 ಹನಿ ನೀರಾವರಿ ಬಂದೇವ್ರಿ, ತೊಗರಿ ಅಂತ ಹಾಕ್ಯಾನ್ರಿ. ಅದ್ರ ಕನ್ನ ನಮ್ಗೆ ಮುಖ್ಯ ಗಿಡ ಬೆಳೆಸೋದೇ ನಾವು ಭಾಳ ಮುಖ್ಯವಾಗ ನಾವು ಮಾಡೇನ್ರಿ. ಈಗ ಗಿಡ ಬೆಳೆಸ್ಬೇಕಾದ್ರೆ ಹಚ್ಚಿದ್ರಲ್ತಾವ ಅಂತ ಎಷ್ಟು ಡಿಸ್ಟೆನ್ಸ್ ಇಟ್ಟರೆ, ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟಿಟ್ಟು? ಗಿಡದಿಂದ ಗಿಡಕ್ಕೆ 30 ಫೂಟ್ ಅಂತರ ಇರ್ತದ್ರಿ, ಎಕರೆಗೆ 57 ಗಿಡ ಬೀಳ್ತವ್ರಿ ಆಲಕ್ಕೆ. ಅಂದ್ರೆ ಒಟ್ಟ ಹಿಂಗೂ ಅಡ್ಡು 30 ಫೂಟ್, ಅಗಲು 30 ಫೂಟ್, ಉದ್ದ 30 ಫೂಟ್, ಟ್ರಯಾಂಗಲ್ ಟೈಪ್ ಬರ್ತದ್ರಿ. ಆದರೆ ಒಂದು ಗಿಡ ನಳ್ಳಿ ಇನ್ನೊಂದು ಗಿಡ ಮೇಲೆ ಬೀಳಲಾರ್ದಂಗೆ ಸೆಂಟ್ರ್ ಬರ್ತದ್ರಿ, ಒಂದೊಂದು ಲೈನ್ಗೆ ಒಂದೊಂದು ಲೈನ್ಗೆ ಟ್ರಯಾಂಗಲ್ ಲೆಕ್ಕ ಬರ್ತದ್ರಿ. ಹಂಗಾದ್ರೆ 57 ಬರ್ತವ್ರಿ, ಇಲ್ಲಾಂದ್ರೆ ಸ್ಟ್ರೈಟ್ ಮಾಡ್ಕೊಂಡ್ರೆ 57 ಬರಲಂಗಿಲ್ಲರಿ. ಈಗ ತಾಳೆಯನ್ನು ಹಚ್ಚಿ 8 ವರ್ಷ ಆತ್ ನೀವು, ಇಳುವರಿ ಯಾವಾಗ ಪ್ರಾರಂಭ ಆತಿದ್ರದ್ದು? 4ನೇ ವರ್ಷದಾಗ ನಮಗೆ ಎಕರಕ್ಕೆ 4 ಟನ್ ಬಂದಿದ್ರಿ. ಆಮೇಲೆ 5ನೇ ವರ್ಷ ಸೇಮ್ ಬಂದಿದ್ರಿ, ಸ್ವಲ್ಪ ಪಾಲಿನೇಷನ್ ಪ್ರಾಬ್ಲಮ್ ಆಗಿದ್ರಿ. ಆ ಕಡೆ ಸುತ್ತು ಪೆಸ್ಟಿಸೈಡ್ಸ್ ಹೊಡಿತಾರಲ್ರಿ, ಅದರ ಸಲುವಾಗಿ ವೀವಲ್ಸ್ ಅಂತ ಇರ್ತವ್ರಿ ಪಾಲಿನೇಷನ್ ಮಾಡಿ ಹುಳ, ಅವು ಎಸ್ಕೇಪ್ ಆಗ್ಯಾವ್ರಿ. ಅದರ ಸಲುವಾಗಿ 5ನೇ ವರ್ಷ ನಮಗೆ ಕಮ್ಮಿ ಆಗ್ಯದ್ರಿ ಇಳುವರಿ. ಆ ಪ್ರಾಬ್ಲಮ್ನ ಅದಕ್ಕೆ ಮಿಸಿ ನಾವು ಮತ್ತೆ ವೀವಲ್ಸ್ ತಂದು ಹಾಕಿದ ಮೇಲೆ 6ನೇ ವರ್ಷ ನಮಗೆ 8 ಟನ್ ಬಂದಿದ್ರಿ ಎಕರೆಗೆ. ಕಣ್ಣಂತೆ ಪಾಲಿನೇಷನ್ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೊಂತ ನಾವು ಎಲ್ಲ ಈ ಗಿಡಗಳನ್ನ ನೋಡ್ಕೊಂಡ ಮೇಲೆ 7ನೇ ವರ್ಷಕ್ಕೆ ನಮಗೆ 13 ಟನ್ ಇಳುವರಿ ಬಂದಿದ್ರಿ. ಅಂದ್ರೆ ಈಗ 13 ಟನ್ ಪ್ರತಿ ಎಕರೆಗೆ ಇಳುವರಿ ಬರ್ತಾ ಇದೆ ನಿಮ್ದು? ಪ್ರತಿ ಎಕರಕ್ಕೆ 7ನೇ ವರ್ಷ ಬಂದಿದ್ರಿ. 8ನೇ ವರ್ಷ ಮತ್ತು ವಾತಾವರಣ ಕರೆಕ್ಟ್ ಇದ್ರೆ ಹಂಗೆ ಬರಬಹುದು, ಇಲ್ಲಾಂದ್ರೆ 1 ಟನ್ ಹೆಚ್ಚು ಕಮ್ಮಿ. 10 ಟನ್ ಅಂತೂ ಕಂಪಲ್ಸರಿ ಬರ್ತದ್ರಿ. ಆದರೆ ಗಿಡ ನಿರ್ವಹಣೆ ಹೆಂಗಂದ್ರೆ ಈ ಗಿಡ ಎಷ್ಟು ಬಲ ತಿಂತದ, ಎಷ್ಟು ನೀರು ಕುಡಿದ ಅಷ್ಟು ರಿಟರ್ನ್ ಕೊಡ್ತದ್ರಿ. ಇದು 3 ತಿಂಗಳಕ್ಕೆ ನಾವು ರಸಗೊಬ್ಬರ ಹಾಕೋಬೇಕ್ರಿ, ಫರ್ಟಿಲೈಜರ್ ಯಾವುದು, 1 ಕೆಜಿ ಪೊಟಾಷು, 1 ಕೆಜಿ SSP ಸೂಪರ್ ಫಾಸ್ಫೇಟ್, 1/2 ಕೆಜಿ ಯೂರಿಯಾ. 3 ತಿಂಗಳಕ್ಕೆ ಒಂದೊಂದು ಡೋಸ್ ಇದೆ ಹಾಕೋಬೇಕ್ರಿ. ಅಂದ್ರೆ 3 ರಸಗೊಬ್ಬರಗಳನ್ನ ತಂದು ಕುಡಿಸಿ ಕೊಡ್ತೀರ ಬೇರೆ ಬೇರೆ ಆಗಿ? ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾವ್ರಿ. ಆದ್ರೆ 6 ತಿಂಗಳಕ್ಕೊಮ್ಮೆ ನ್ಯೂಟ್ರಿಯೆಂಟ್ಸ್ ಮಾಡ್ತಾವ್ರಿ. ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟು ಗಿಡಕ್ಕೆ 1/2 ಕೆಜಿ ಲೆಕ್ಕ 2 ಟೈಮ್ ಕೊಡ್ಬೇಕ್ರಿ ಒಂದು ವರ್ಷಕ್ಕೆ ಮ್ಯಾಗ್ನೀಷಿಯಂ ಸಲ್ಫೇಟು. ಅದು ಸಾಯಿಲ್ ಅಪ್ಲಿಕೆಂಟ್ ಇರ್ತದಲ್ರಿ ಅದು. ಬೋರಾನ್ 200 ಗ್ರಾಮ್ 2 ಟೈಮ್ ಕೊಡ್ಬೇಕ್ರಿ, ಜೂನ್ ಡಿಸೆಂಬರ್. 6 ತಿಂಗಳಕ್ಕೆ ಅದು ಇದು ನ್ಯೂಟ್ರಿಷನ್ ಮಾಡ್ಕಂದ್ರೆ ಅವು ಗಿಡ ಕರೆಕ್ಟ್ ಇರ್ತವ್ರಿ. ನಾವು ಒಂದು ವೇಳೆ ಇವು ಮರೆಸಿಬಿಟ್ಟವು ಅಂದರೆ ಗಿಡ ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಬೋರಾನ್ ಡೆಫಿಷಿಯನ್ಸಿ ಖಚಿತವಾಗಿ ಬರ್ತದ್ರಿ. ಯಾಕಂದರೆ ಅದು ಎಷ್ಟು ತಿಂತವೋ ಅಷ್ಟು ಕೊಟ್ಟು ಬಿಡ್ತವ್ರಿ, ಅವು ನಿಸ್ಸತ್ವವಾಗಿ ಬಿಡ್ತವೆ. ಅದರ ಸಲುವಾಗಿ ನಾವು 3 ತಿಂಗಳಕ್ಕೆ ಗೊಬ್ಬರ ಮತ್ತು ಈ ನ್ಯೂಟ್ರಿಯೆಂಟ್ಸ್ 6 ತಿಂಗಳಕ್ಕೆ ಕಂಪಲ್ಸರಿ ಹಾಕ್ಬೇಕ್ರಿ. ಮಳೆಕಾಲ ಅಂತೂ ನಾವು ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಂದ್ರೆ ಒಂದು ಸಾಲು ಎಕರಕ್ಕೆ 4 ಟನ್ 5 ಟನ್ ಹಾಕಿದ್ರೆ, ಪ್ಲಸ್ ಈ ಪರಗ ಎಲ್ಲ ನಾವು ಸ್ರೆಡ್ಡರ್ ದ್ವಾರ ಪುಡಿ ಮಾಡಿ ಹಾಕ್ತೇನ್ರಿ. ಸ್ರೆಡ್ಡರ್ನು ಕೊಟ್ಟಾರ್ರಿ ನಮ್ಗೆ ಹಾರ್ಟಿಕಲ್ಚರ್ ಅವ್ರು, ಅದು ಪುಡಿ ಮಾಡಿ ಕೊಡೋಕ್ಕೆ. ಅದು ಬಿಟ್ಟು ಮತ್ತು ಸ್ವಲ್ಪ ಸಾವಯವ ಬೇಸಾಯ ಲೆಕ್ಕ ನಾವು ಗೋಮೂತ್ರ ಜೀವಾಮೃತ ನಡುವ ಪಾಕ್ಷಿಕ ಅಂದರೆ ಸ್ವಲ್ಪ ತಿಂಗಳಕ್ಕೆ 1,000 ಲೀಟ್ರು ಹಂಗೆ ಕಲಿಸ್ತಾನ್ರಿ ತೋಟಕ್ಕೆ. ಆ ಗಿಡಕ್ಕೆ ಹೋಗ್ಬಿಡ್ತದ್ರಿ ಸಿಸ್ಟಮ್ ಹಾಕೊಂಡು ಬೋರ್ ನೀರ್ದಾಗ ಬಿಟ್ಬಿಡ್ತಾವ್ರಿ. ಅದು ಸ್ವಲ್ಪ 20% ಇರ್ತದ್ರಿ ಅದು, ಉಳಿದೆಲ್ಲ ರಸಗೊಬ್ಬರ ತಿಪ್ಪೆ ಗೊಬ್ಬರ ಮೇಲೆ ಡಿಪೆಂಡ್, ಪೂರ್ತಿ ಅದರ ಮ್ಯಾಗೆಲ್ಲ. ಈಗ ತಾಳೆ ಬೆಳೆಯನ್ನು ಹಚ್ಚಿ ತಾವು 8 ವರ್ಷ ಆಯ್ತು, 8 ವರ್ಷದಲ್ಲಿ ಸಮಸ್ಯೆಗಳೇನು ಬರ್ತವೆ? ಈಗ ತಾವು ಹೇಳಿದ್ರೆ ಭಾಳಷ್ಟು ಇದಕ್ಕೆ ಪೋಷಕಾಂಶ ಕೊಡಬೇಕು, ಚೆನ್ನಾಗಿ ನೀರು ಬೇಕು, ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಚಾರ. ಇದನ್ನು ಬಿಟ್ಟರೆ ಇದಕ್ಕೆ ಬೇರೆ ಮೇಂಟೆನೆನ್ಸ್ ಏನಿದೆ ಮತ್ತೆ? ಬೇರೆ ಮೇಂಟೆನೆನ್ಸು ಸ್ಪ್ರೇ ಮಾಡೋದಿರ್ಬೋದು, ಕೀಟ ರೋಗ ಬಾಧೆ ಇರ್ಬೋದು, ಅಥವಾ ಏನಾರ ಪ್ರೂನಿಂಗು ಕಟಿಂಗ್ ಮಾಡೋದು ಇಂಥವೆಲ್ಲ? ಮೊದಲನೇ ವರ್ಷದಾಗ ರೈನೋಸಾರಸ್ ಅಂತ ಒಂದು ಎಂಡಿಗಳು ಇರ್ತದ್ರಿ, ಅದು ಸುಳ್ಳನ್ನೇ ಕಟ್ ಮಾಡ್ತದೆ. ಅದರ ಸಲುವಾಗಿ ಅವರು ಗಿಡ ಕೊಟ್ಟು ನಾವು ಹಾಕ್ತೀವಲ್ರಿ, ಆವಾಗ ಒಂದು 4G ಗುಳಿಕೆ 10 ಗ್ರಾಮು ಒಂದು ಚಾಸ್ ಇಟ್ಟದಾಗ ಹಾಕಿ ಆ ಸುಳಿದಾಗ ಇಟ್ಟುಬಿಟ್ಟಿದ್ರೆ ರೈನೋಸಾರಸ್ ಅಟ್ಯಾಕ್ ಮಾಡಿದಲ್ಲ ಸಣ್ಣದಿದ್ದಾಗ. ಹಂಗೆ 1 ವರ್ಷ 2 ವರ್ಷ ಕಾಪಾಡ್ಕೊಂಡ್ರೆ ಈಗ ಬೇರೆ ಸಮಸ್ಯೆ ಏನಿಲ್ಲ. ಕಾಯಕ್ಕೆ ಬಂದು 3ನೇ ವರ್ಷ ದಾಟಿದ ಮೇಲೆ ಸ್ವಲ್ಪ ಫಂಗಸ್ ಇನ್ಫೆಕ್ಷನ್ ಬರ್ತದ್ರಿ, ಫಂಗಸ್ಸು ಇದ್ರ ಮ್ಯಾಲ ನಿಂತು ಫಂಗಸ್ಸು ಗಿಡಕ್ಕೆ ಹೇಗಿರ್ತದ್ರೆ ಅವು ಗೊನೆ ಕೊಳ್ತವೆ. ಇದುವರೆಗೆ ದೇವದುರ್ಗ ತಾಲೂಕಿನ ಮುದ್ಗೋಡ್ ಗ್ರಾಮದ ವೆಂಕಟನಾರಾಯಣ ಚೌಧರಿ ಅವರ ತಾಳೆ ಬೇಸಾಯದ ಅನುಭವಗಳನ್ನು ಆಲಿಸಿದರೆ. ರೈತ ಬಂದವರ ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ್ಗ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಅಂದರೆ ದಿನಾಂಕ 14/1/2023 ಶನಿವಾರದಂದು ಯಾವುದೇ ಮಳೆ ಬೀಳುವ ಮುನ್ಸೂಚನೆಯನ್ನು ನೀಡಲಾಗಿಲ್ಲ. ಉಷ್ಣಾಂಶ ಗರಿಷ್ಠ 32°C ಕನಿಷ್ಠ 17°C ಇರುವ ಮುನ್ಸೂಚನೆ ನೀಡಲಾಗಿದೆ. ಆರ್ದ್ರತೆಯ ಪ್ರಮಾಣ ಗರಿಷ್ಠ 61%ದಿಂದ ಕನಿಷ್ಠ 17%ದಷ್ಟು ಇರುವ ಮುನ್ಸೂಚನೆ ನೀಡಲಾಗಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ನಷ್ಟು ಬೀಸುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದ್ರಿ. ಈಗ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಕಡಲೆ ಬಿತ್ತನೆ ಮಾಡಿರತಕ್ಕಂಥ ರೈತ ಬಾಂಧವರು, ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೆನಾಲ್ಗಳನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪಡಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಹಾಗೆ ಜಾನುವಾರು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು, ರಾತ್ರಿ ತಾಪಮಾನ ಇಳುವರಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗಗಳಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೊಳ್ಳಬೇಕು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸಿದರೆ. ರೈತ ಬಂದವರೇ, ಈಗ ಪೇಟೆದಾಣೆ. ರಾಯಚೂರು ಕೃಷಿ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರತಕ್ಕಂಥ ಇವತ್ತಿನ ಪೇಟೆದಾಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಹತ್ತಿ ಹೈಬ್ರಿಡ್ ಕನಿಷ್ಠ 7,400 ರೂಪಾಯಿಗಳಿಂದ ಗರಿಷ್ಠ 8,300 ರೂಪಾಯಿಗಳು. ಶೇಂಗಾ ಗುಂಗುರಿ 4,329 ರೂಪಾಯಿಗಳಿಂದ 6,338 ರೂಪಾಯಿಗಳು. ಈರುಳ್ಳಿ 400 ರೂಪಾಯಿಗಳಿಂದ 1,575 ರೂಪಾಯಿಗಳು. ಭತ್ತ ಸೋನಮಸೂರಿ 1,500 ರೂಪಾಯಿಗಳಿಂದ 2,489 ರೂಪಾಯಿಗಳು. ಸೂರ್ಯಕಾಂತಿ 5,229 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 4,848 ರೂಪಾಯಿಗಳಿಂದ 7,577 ರೂಪಾಯಿಗಳು. ಬಿಳಿ ತೊಗರಿ 6,411 ರೂಪಾಯಿಗಳಿಂದ 6,889 ರೂಪಾಯಿಗಳು. ಇದುವರೆಗೆ ರಾಯಚೂರು ಕೃಷಿ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣಿಯನ್ನು ಆಲಿಸಿದರೆ. ರೈತ ಬಾಂಧವರೇ, ಈಗ ಮೂಡಿ ಬರಲಿದೆ ಮತದಾರರ ಜಾಗೃತಿ ಸರಣಿ ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಗೆಳೆಯರೇ, ಹಾಯ್ ಭಾರತಿ. ಹಾಯ್ ಭರತ್. ನೋಡಿದ್ಯಾ ಮತದಾತ ಜಂಕ್ಷನ್ ನ ನಮ್ಮ ಈ ಕಾರ್ಯಕ್ರಮ ಹೊಸ ವರ್ಷದಲ್ಲಿ 2ನೇ ಹೆಜ್ಜೆ ನಿಲ್ಲಿಸಿದೆ. ಹೌದು ಭಾರತ್, ಎಷ್ಟು ಬೇಗ 15ನೇ ಎಪಿಸೋಡ್ ಬಂದ್ಬಿಟ್ವಿ ಅಲ್ಲ. ಈ ಕಾರ್ಯಕ್ರಮ ಹೊಸ ವರ್ಷದ ಹೊಸ್ತಿಲಿಗೆ ಕಾಲಿಡ್ತಾ ಬಂದಿದ್ದೇ ಗೊತ್ತಾಗ್ಲಿಲ್ಲ ನೋಡು. ವಾಹ್, 15ನೇ ಎಪಿಸೋಡ್ ಭಾರತಿ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಜೊತೆಗೆ ನಮ್ಮ ಕೇಳುಗರು ಕೂಡ ನಮ್ಮೊಂದಿಗೆ ಇರೋದ್ರಿಂದ ಮತ್ತಷ್ಟು ಖುಷಿ ಹೆಚ್ಚಾಗ್ತಾ ಇದೆ. ಮತ್ತೆ ನಮ್ಮ ವಾಟ್ಸ್ಆಪ್ ನಂಬರ್ ನೋಡಿದ್ಯಾ ಭಾರತ್? ಕಳೆದ ಎಪಿಸೋಡ್ ನ ಉತ್ತರದ ಜೊತೆಗೆ ಶುಭಾಶಯಗಳ ಸಂದೇಶಗಳ ಸುರಿಮಳೆನೆ ಆಗ್ಬಿಟ್ಟಿದೆ. ಹೌದೌದು, ಹೊಸ ವರ್ಷದ ಛಾಯೆ ಈಗಲೂ ಸಹ ಸೋಶಿಯಲ್ ಮೀಡಿಯಾದ ಮೇಲೆ ಹಾಗೇನೇ ಇದೆ ನೋಡು. ಮೀಡಿಯಾ ಅಂತ ಕೂಡ್ಲೆ ನೆನ್ಪಾಯ್ತು ನೋಡು. ಓಹೋ, ಏನ್ ಭಾರತ್, ಏನು ನನ್ನನ್ನ ನೆನೆಸ್ಕೊಳ್ತಾ ಇರೋ ಹಾಗಿದೆ? ಅರೆ ಎಲೆಕ್ಷನ್ ಅಂಕಲ್, ನಮಸ್ತೆ. ನಮಸ್ತೆ. ನಿಮ್ಮನ್ನ ನೆನಪಿಸ್ಕೊಳ್ಳೋದು ಅಂತಂದ್ರೆ ಏನು ಅಂಕಲ್, ನೀವ್ ಯಾವಾಗ್ಲೂ ನಮ್ ಹೃದಯದಲ್ಲೇ ಇರ್ತೀರಾ. ನಮ್ಮ ಹೃದಯದಲ್ಲಿ ಅಷ್ಟೇ ಅಲ್ಲ ಅಂಕಲ್, ನಮ್ಮ ಎಲ್ಲ ಕೇಳುಗರ ಹೃದಯದಲ್ಲಿಯೂ ಕೂಡ ನೀವಿದ್ದೇ ಇರ್ತೀರಿ. ಸರಿಯಾಗಿ ಹೇಳಿದೆ ಭಾರತ್. ನೀವು ಬರೋದ್ರಿಂದ ಅಂಕಲ್, ನಮ್ಮ ಮತದಾತ ಜಂಕ್ಷನ್ ಫಂಕ್ಷನ್ ಇನ್ನು ಚೆನ್ನಾಗಿರುತ್ತೆ. ಫಂಕ್ಷನ್? ಈ ದಿನ ಯಾವ ಫಂಕ್ಷನ್? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂಕಲ್? ಸೋಶಿಯಲ್ ಮೀಡಿಯಾ ಬಗ್ಗೆ. ಸೋಶಿಯಲ್ ಮೀಡಿಯಾ ಅಂತೂ ಮೀಡಿಯಾದ ಒಂದು ಹೊಸ ರೂಪನೇ ಆಗಿದೆ. ಮೀಡಿಯಾ ಅಂತಂದ್ರಲ್ಲ ಅಂಕಲ್, ಹಂಗಂದ್ರೇನು? ನೋಡು ಭಾರತ್, ನಮ್ಮ ಈ ಪ್ರಜಾಪ್ರಭುತ್ವದ ಸ್ತಂಭಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗದ ಜೊತೆಗೆ ಈ ಮೀಡಿಯಾವನ್ನ ನಾಲ್ಕನೇ ಸ್ತಂಭ ಅಂತ ಕರೀತೀವಿ. ಜಗತ್ತಿನ ಪ್ರಜಾಪ್ರಭುತ್ವದ ಸ್ಥಾಪನೆಯಲ್ಲಿ ಮೀಡಿಯಾ ಸರ್ವಪ್ರಥಮ ಸ್ಥಾನವನ್ನ ಪಡೆದಿದೆ. ಹಾಗಾದ್ರೆ ಈ ದಿನ ನಾವು ಮತದಾತ ಜಂಕ್ಷನ್ ನಲ್ಲಿ ಮೀಡಿಯಾದ ಪಾತ್ರ, ಅದರ ಉದ್ದೇಶ, ಜೊತೆಗೆ ಚುನಾವಣಾ ಪ್ರಕ್ರಿಯೆನಲ್ಲಿ ಅದರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅಂಕಲ್, ನೀವು ನಮ್ಮ ಮನಸ್ಸಿನಲ್ಲಿರೋ ಮಾತನ್ನೇ ಹೇಳಿದ್ರಿ ನೋಡಿ. ಗಣತಂತ್ರಕ್ಕೆ ನೀವು ಹೋ, ಮಿಟ್ಟಿ ಸೆ ಪ್ರೀತ್ ಹೋ, ಮೆಹನತ್ ಕಾ ಸಾಥ್ ರಹೇ, ಹೌಸಲೆ ಕಿ ಬಾತ್ ರಹೇ, ಜ್ಞಾನ ಕಾ ದೀಪ ಜಲೆ, ಚುನೌತಿ ನಿಕರಾಲ ಭಲೆ, ಊಚಾ ರಹೇ ಸ್ವಾಭಿಮಾನ ಸಬ್ ಕಾ, ಊಚಾ ಹೋ ಸ್ವಾಭಿಮಾನ, ಚಲೋ. ಏನ್ ಭಾರತ್, ಈ ದಿನ ಮತದಾತ ಜಂಕ್ಷನ್ ಅಲ್ಲಿ ಸಂಗೀತದ ರಸಸಂಜೆ ಜೋರಾಗಿದೆ. ಓಹೋ, ಕಲ್ಪನಾ ಬಾಮ್ಮ ಬಾ, ನೀನ್ ಇಲ್ದೆ ಈ ರಸಸಂಜೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ನೋಡು. ಎಲ್ರಿಗೂ ನನ್ ನಮಸ್ಕಾರ. ನೋಡು ಕಲ್ಪನಾ, ನೀನ್ ಯಾವಾಗ್ಲೂ ಮೀಡಿಯಾದಲ್ಲಿ ನಿನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾನೆ ಇರ್ತೀಯ, ನಾವೆಲ್ಲ ನೋಡಿದೀವಿ. ಹಾಗೇನೆ ನಾವೆಲ್ಲರೂ ಈ ಮೀಡಿಯಾದ ಒಂದು ಪ್ರಮುಖ ಅಂಗವೇ ಆಗಿದ್ದೀವಿ. ಹಾಗಾದ್ರೆ ನಾವೆಲ್ಲ ಈ ದಿನ ಚುನಾವಣಾ ಸಂದರ್ಭದಲ್ಲಿ ಮೀಡಿಯಾದ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಸಮಯದ ಜೊತೆ ನಮ್ಮ ಮೀಡಿಯಾದ ಮಿತಿಯೂ ಸಹ ಬದಲಾಗ್ತಾ ಬಂದಿದೆ. ಮುಂಚೆ ಎಲ್ಲ ದಿನಪತ್ರಿಕೆ, ರೇಡಿಯೋ, ಟಿವಿ ಇತ್ತು. ಈಗಂತೂ ಸೋಷಿಯಲ್ ಮೀಡಿಯಾದವರೆಗೆ ತನ್ನ ಪಯಣವನ್ನ ಮುಂದುವರೆಸಿದೆ. ಈ ಮೀಡಿಯಾ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಿದೆ. ಇದು ಸರ್ಕಾರದ ನ್ಯಾಯ ಹಾಗೇನೆ ನೀತಿ ಮಾರ್ಗದ ಬಗ್ಗೆ ಸಮಾಜದ ಆಂತರಿಕ ವರ್ಗದ ಜನರಿಗೆ ತಿಳಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತೆ ಅಲ್ವಾ ಅಂಕಲ್? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ತಾನೆ? ಖಂಡಿತ ಅಮ್ಮ, ಕರೆಕ್ಟ್ ಆಗಿ ಹೇಳಿದ್ಯಾ. ಮೀಡಿಯಾದಲ್ಲಿ ಚುನಾವಣೆಯ ಬಗ್ಗೆ ರಿಪೋರ್ಟಿಂಗ್ ಮಾಡುವಾಗ ಅದು ನಿಷ್ಪಕ್ಷಪಾತವಾಗಿರಬೇಕು. ಸಾಂಪ್ರದಾಯಿಕ ಮತ್ತು ಜಾತಿಯ ಆಧಾರದ ಮೇಲೆ ರಿಪೋರ್ಟಿಂಗ್ ಯಾವತ್ತೂ ಮಾಡಬಾರದು. ಮತ್ತೆ ಚುನಾವಣಾ ಸಮಯದಲ್ಲಿ ಅನುಸರಿಸಬೇಕಾದ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತೆ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಂಡ್ ಡಿಜಿಟಲ್ ಅಸೋಸಿಯೇಷನ್ NBDA ಮೂಲಕ ಜಾರಿಗೊಳಿಸಿರೋ ಸೂಚನೆ ನಿಬಂಧನೆಗಳನ್ನ ಮೀಡಿಯಾ ಅನುಪಾಲನೆ ಮಾಡೋ ಸಲುವಾಗೇನೆ ಒಂದು ಸಲಹಾ ಸಮಿತಿಯನ್ನು ಸಹ ರಚನೆ ಮಾಡಿರುತ್ತೆ. ಹೌದು ಅಂಕಲ್, ಹಾಗೇನೆ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಸಮಾಚಾರವನ್ನ ಸೆರೆ ಹಿಡಿಯುವಾಗ, ಅಭ್ಯರ್ಥಿಗಳ ಸಂದರ್ಶನವನ್ನ ಪ್ರಸಾರ ಮಾಡುವಾಗ ಅದು ಸತ್ಯತೆಯಿಂದ ಹಾಗೇನೆ ಸುನಿಶ್ಚಿತತೆಯಿಂದ ಕೂಡಿರಬೇಕು. ವಿಶೇಷವಾಗಿ ಯಾವುದೇ ಒಂದು ಪಕ್ಷ ಹಾಗೇನೆ ಅಭ್ಯರ್ಥಿಯ ವಿಷಯದ ಬಗ್ಗೆ ಮಾಹಿತಿ ನೀಡುವಾಗ ಅದರಲ್ಲಿ ಗಾಸಿಪ್ಗಳು, ತಪ್ಪು ಮಾಹಿತಿ ಇರಬಾರದು ಅಲ್ವಾ ಅಂಕಲ್? ಅಂಕಲ್, ನನಗೆ ತಿಳಿದಿರುವ ಪ್ರಕಾರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದ ಮೇಲೆ ಕೆಲವೊಂದು ನಿರ್ಬಂಧಗಳನ್ನ ನಿಬಂಧನೆಗಳನ್ನು ಹೇರಲಾಗುತ್ತೆ. ಮತದಾನದ ಸಮಯದಲ್ಲಿ ನೀತಿ ಸಂಹಿತೆಯ ಪ್ರಕಾರ ಸೈಲೆನ್ಸ್ ಪೀರಿಯಡ್ ಅನ್ನುವಂತ ಶಬ್ದ ತುಂಬಾ ಕೇಳಬರುತ್ತೆ. ಅಂಕಲ್, ಈ ಸೈಲೆನ್ಸ್ ಪೀರಿಯಡ್ ಅಂದ್ರೆ ಏನು? ನಿಜ, ಇದು ಒಳ್ಳೆ ಪ್ರಶ್ನೆನೆ. ಮೀಡಿಯಾದ ವಿಷಯದಲ್ಲಿ ಇದು ಅತ್ಯಂತ ಮಹತ್ವಪೂರ್ಣವಾದ ವಿಷಯ ಆಗಿದೆ. ನೋಡು ಭಾರತ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಸೆಕ್ಷನ್ 126 ನಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆಯ ದಿನ ಮತದಾನ ಪ್ರಕ್ರಿಯೆ ಮುಗಿಯೋ 48 ಗಂಟೆಗಳ ಪೂರ್ವದ ಅವಧಿಯನ್ನ ಸೈಲೆನ್ಸ್ ಪೀರಿಯಡ್ ಅಂತ ಕರೀತಾರೆ. ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಚಾರ ಮಾಡೋದಕ್ಕೆ ಮೀಡಿಯಾದ ಮೇಲೆ ನಿಷೇಧ ಇರುತ್ತೆ. ಸರಳವಾಗಿ ಹೇಳಬೇಕು ಅಂತಂದ್ರೆ, ಈ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಮೀಡಿಯಾದ ಮೇಲೆ ಸೈಲೆನ್ಸ್ ಪೀರಿಯಡ್ ಜಾರಿಯಾಗಿದ್ದು, ಚುನಾವಣೆಗೆ ಸಂಬಂಧಿಸಿದ ಮತ್ತೆ ಚುನಾವಣೆಯ ಮೇಲೆ ಪ್ರಭಾವ ಬೀರುವ ಯಾವುದೇ ವಿಷಯವನ್ನ ಪ್ರಸಾರ ಮಾಡಬಾರದು. ಅದರಿಂದ ಈ ವೇಳೆನಲ್ಲಿ ಒಪಿನಿಯನ್ ಪೋಲ್, ಈ ಜನರ ಅಭಿಮತದ ಸಮೀಕ್ಷೆ ಮಾಡ್ತಾರಲ್ಲ, ಅದನ್ನು ಕೂಡ ಬ್ಯಾನ್ ಮಾಡಲಾಗುತ್ತೆ. ಹಾಗಾದ್ರೆ ಅಂಕಲ್, ಇತ್ತೀಚೆಗೆ ಎಕ್ಸಿಟ್ ಪೋಲ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ, ಇದಕ್ಕೂ ಏನಾದರೂ ನಿಯಮಗಳು ಇದೆಯಾ? ಎಕ್ಸಿಟ್ ಪೋಲ್ಸ್ ಇದು ತುಂಬಾ ಪ್ರಮುಖವಾದ ವಿಷಯ. ಈ ನಿಯಮ ಏನ್ ಹೇಳುತ್ತಪ್ಪಾ ಅಂದ್ರೆ, ಎಲ್ಲಾ ಸ್ಥಾನದಲ್ಲಿಯೂ ಮತದಾನ ಪ್ರಕ್ರಿಯೆ ಪೂರ್ಣ ಮುಗಿಯೋವರೆಗೆ ಅಂದ್ರೆ 30 ನಿಮಿಷಗಳಾಗಿರಬೇಕು ಮುಗಿದು, ಆಮೇಲೆ ಚುನಾವಣೋತ್ತರ ಸಮೀಕ್ಷೆಯ ಪರಿಣಾಮದ ಪ್ರಸಾರವನ್ನ ಮಾಡಬಹುದು. ಸೆಕ್ಷನ್ 126 ನಿಬಂಧನೆಯನ್ನ ಉಲ್ಲಂಘಿಸಿದ್ರೆ ಅದಕ್ಕೆ ದಂಡ ಅಥವಾ 2 ವರ್ಷಗಳ ಕಾಲ ಸೆರೆವಾಸ, ಇಲ್ಲ ಅಂತಂದ್ರೆ ಎರಡನ್ನೂ ವಿಧಿಸಬಹುದು. ಅಯ್ಯೋ, ಇಷ್ಟೊಂದು ವಿಷಯ ಇದೆಯಾ ಅಂಕಲ್, ನಮಗ್ ಗೊತ್ತೇ ಇರ್ಲಿಲ್ಲ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಏನದು? ಇದು ಎಲ್ಲಾ ಪ್ರಕಾರದ ಮೀಡಿಯಾದ ಮೇಲೆ ಸಮಾನ ರೂಪದಲ್ಲಿ ಅನ್ವಯಿಸುತ್ತೆ. ಒಂದು ವಿಶೇಷವಾದ ವಿಷಯ ಅಂತಂದ್ರೆ ಭಾರತ ಚುನಾವಣಾ ಆಯೋಗದ ಮೂಲಕ ಭಾರತ ಲೋಕಸೇವಾ ಆಯೋಗ ಆಕಾಶವಾಣಿ ದೂರದರ್ಶನ ಪ್ಲಾಟ್ಫಾರ್ಮ್ನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಈ ಮಾನ್ಯತೆ ಪಡೆದಿರೋ ರಾಜಕೀಯ ಪಕ್ಷಗಳಿಗೆ ನಿಯಮಾನುಸಾರ ಸಮಯವನ್ನು ಹಂಚಿಕೆ ಮಾಡುತ್ತೆ. ಹಾಗೆ ಸಮಾನ ರೂಪದಲ್ಲಿ 45 ನಿಮಿಷಗಳು ನಿರ್ಧಾರವಾಗುತ್ತೆ. ಮತ್ತೆ ಹೆಚ್ಚುವರಿ ಸಮಯದ ನಿರ್ಧಾರವನ್ನ ಹಿಂದಿನ ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಸಾಧನೆಯ ಆಧಾರದ ಮೇಲೆ ನಿರ್ಧಾರಿತವಾಗುತ್ತೆ. ಆಮೇಲೆ ಅಂಕಲ್, ನನಗೆ ತಿಳಿದಿರೋ ಹಾಗೆ ಚುನಾವಣಾ ಸಮಯದಲ್ಲಿ ಭಾರತ ಚುನಾವಣಾ ಆಯೋಗವು ಮೊದಲೇ ಚುನಾವಣಾ ಪ್ರಚಾರ ಮತ್ತು ಚುನಾವಣಾ ಪ್ರಸಾರಕ್ಕೆ ಸಂಬಂಧಿಸಿದ ವಿಷಯ ವಸ್ತುವನ್ನು ತಿಳಿದುಕೊಳ್ಳೋದ್ರ ಜೊತೆಗೆ ದೃಢೀಕರಿಸೋದು ಮತ್ತು ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸೋದು, ಹಾಗೆ ಸರಿ ಇಲ್ಲದೆ ಇದ್ರೆ ಆಯೋಗಕ್ಕೆ ದೂರು ನೀಡೋ ಸಲುವಾಗಿ ನಿಯಮಾನುಸಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿರುತ್ತೆ ಅಲ್ವೇ? ಹೌದು, ಸಮಿತಿನೂ ರಚನೆ ಮಾಡಿರುತ್ತೆ. ಕಲ್ಪನಾ, ಇದ್ರ ಬಗ್ಗೆ ನಿನಗೆ ಒಂದಷ್ಟು ಮಾಹಿತಿ ಇರಬೇಕಲ್ವಾ? ಹೇಳ್ತೀನಿ ಅಂಕಲ್. ಭಾರತಿ, ನೀನ್ ಹೇಳಿದ್ದು ಸರಿಯಾಗಿದೆ ನೋಡು. ಇದಕ್ಕಾಗಿ ಭಾರತ ಚುನಾವಣಾ ಆಯೋಗದ ಮೂಲಕ ರಾಜ್ಯ ಹಾಗೇನೆ ಜಿಲ್ಲಾ ಮಟ್ಟದಲ್ಲಿ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂದ್ರೆ ಮೀಡಿಯಾ ಪ್ರಮಾಣಿತ ಮತ್ತು ಉಸ್ತುವಾರಿ ಸಮಿತಿ MCMCಯ ರಚನೆ ಮಾಡಲಾಗಿರುತ್ತೆ. ಈ ಸಮಿತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಸಾರ ಆಗುವ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ರಾಜಕೀಯ ಪಕ್ಷಗಳ ಜಾಹೀರಾತುಗಳು ಇರುತ್ತಲ್ಲ, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗುವ ಅಡ್ವರ್ಟೈಸ್ಮೆಂಟ್ಸ್ ನ ಸಹ ಗಮನಿಸ್ತಾ ಇರುತ್ತೆ. ಹಾಗೆ ಭಾರತಿ, ಇನ್ನೊಂದು ವಿಷಯ, ಈಗಿನ ಸಮಯದಲ್ಲಿ ನಮ್ಮ ಕೈಯಲ್ಲಿರುವ ಈ ಮೊಬೈಲ್ ಇದೆಯಲ್ಲ, ಇದರಲ್ಲಿ ಮಾಹಿತಿಯ ಮಹಾಭಂಡಾರನೇ ಅಡಗಿದೆ. ಆದ್ರೆ ಆ ಮಾಹಿತಿ ಸತ್ಯನೋ ಸುಳ್ಳೋ ನಿಖರತೆಯನ್ನ ನಾವು ನಮ್ಮ ಬುದ್ಧಿವಂತಿಕೆಯ ಮೂಲಕ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಕಲ್ಪನಾ. ನಾವು ಮೀಡಿಯಾವನ್ನ ಬಳಸುವಾಗ ಸ್ವತಃ ಬುದ್ಧಿವಂತಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು. ಹೌದು, ಇದು ಸರಿಯಾದ ಮಾತು. ಅಂಕಲ್, ಈ ನ್ಯೂ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಭಾರತ ಚುನಾವಣಾ ಆಯೋಗವು ಜಾರಿಗೊಳಿಸಿರೋ ಮಾರ್ಗಸೂಚಿಗಳು ಬೇರೇನೆ ಇದೆಯಾ? ಹೌದು, ಈ ನ್ಯೂ ಮೀಡಿಯಾದಲ್ಲಿ ಟಿವಿ, ಸಮಾಚಾರ ಪತ್ರಿಕೆ ಮತ್ತು ರೇಡಿಯೋ ಜೊತೆಗೆ ನಮಗೆ ವೇಗವಾಗಿ ವಿಷಯವನ್ನ ತಿಳಿಸುವ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ವೆಬ್ಸೈಟ್ಗಳು ಸೇರಿದೆ. ಇವು ಮಾಧ್ಯಮದ ಹೊಸ ಸಾಧನಗಳು ಅಲ್ವೇ? ಹೌದು ಹೌದು, ಖಂಡಿತ ಇವೆಲ್ಲ ಹೊಸ ಸಾಧನಗಳೇನೆ. ಆ ಕಲ್ಪನಾ, ಹೇಳಿ ಅಂಕಲ್. ಇದ್ರ ಬಗ್ಗೆ ನಿನಗೆ ಇನ್ನ ಸಾಕಷ್ಟು ಮಾಹಿತಿ ಇದೆ, ಆದ್ರೆ ಯಾಕೋ ಹೇಳ್ತಾ ಇಲ್ವಲ್ಲ ನೀನು? ಹೇಳ್ತೀನಿ ಅಂಕಲ್. ನಿಮ್ಗೆ ಗೊತ್ತಿದ್ಯಾ, ಚುನಾವಣಾ ಆಯೋಗ ಮೊದಲೇ ವಿಭಿನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅವುಗಳಿಗೆ ನೀಡಿರುವ ಸ್ವಾತಂತ್ರ್ಯ, ನಿಷ್ಪಕ್ಷ ಹಾಗೇನೆ ನೀತಿಯುತ ಮಾರ್ಗದ ಉಪಯುಕ್ತತೆಯನ್ನು ಖಚಿತಪಡಿಸಿಕೊಳ್ಳೋದರ ಜೊತೆಗೆ ಅವುಗಳೊಂದಿಗೆ ಒಂದು ಒಪ್ಪಂದವನ್ನ ಕೂಡ ಮಾಡಿಕೊಂಡಿರುತ್ತೆ, ವಾಲಂಟರಿ ಕೋಡ್ ಆಫ್ ಎಥಿಕ್ಸ್. ಇದರ ಮೂಲಕ ಅಪಪ್ರಚಾರ, ಫೇಕ್ ನ್ಯೂಸ್ ಹಾಗೇನೆ ಇದೇ ತರದ ಪೋಸ್ಟ್ ಗಳನ್ನ ತೆಗೆದುಹಾಕುವಂತೆ ಆಯೋಗವು ಸಂಬಂಧಿಸಿದ ಪ್ಲಾಟ್ಫಾರ್ಮ್ಸ್ ಗಳಿಗೆ ಆಜ್ಞೆ ಕೂಡ ಮಾಡಬಹುದು. ಆಯೋಗದ ಆಜ್ಞೆಯಂತೆ ವಿಳಂಬ ಮಾಡದೆ ಆ ಪ್ಲಾಟ್ಫಾರ್ಮ್ಸ್ ಕಾರ್ಯನಿರ್ವಹಿಸಬೇಕಾಗುತ್ತೆ. ಕರೆಕ್ಟ್ ಕರೆಕ್ಟ್. ಈಗ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆರಂಭವಾದ ಈ ವಾಲಂಟರಿ ಕೋಡ್ ಆಫ್ ಎಥಿಕ್ಸ್ ಇದೆಯಲ್ಲ, ಎಲ್ಲಾ ಚುನಾವಣಾ ಸಂದರ್ಭದಲ್ಲಿಯೂ ಅನ್ವಯ ಆಗುತ್ತೆ. ಕರೆಕ್ಟ್ ಆದ ಮಾಹಿತಿ ನೋಡು ಕಲ್ಪನಾ. ಅಭ್ಯರ್ಥಿಗಳು ಮತ್ತೆ ಪಕ್ಷಗಳು ಜೊತೆಗೆ ಈ ಸಂಬಂಧಿಸಿದ ಸ್ಟೇಕ್ ಹೋಲ್ಡರ್ಸ್ ನಾಮಿನೇಷನ್ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ನ ಮೂಲಕ, ಅಂದ್ರೆ ಈ ಪ್ರಮಾಣ ಪತ್ರ ಕೊಡ್ತಾರಲ್ಲ, ಅದರ ಮೂಲಕ ತಮ್ಮ ಇಮೇಲ್ ಐಡಿ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಸೋಷಿಯಲ್ ಮೀಡಿಯಾವನ್ನ ರಾಜಕೀಯ ಪ್ರಚಾರಕ್ಕಾಗಿ ಬಳಸದಂತೆ ಪ್ರಮಾಣೀಕರಿಸೋದು ಬಹಳ ಅವಶ್ಯಕವಾಗಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾವನ್ನ ಬಳಸುವಾಗ ಜವಾಬ್ದಾರಿಯುತವಾಗಿ ಮತ್ತೆ ಎಚ್ಚರಿಕೆಯಿಂದ ಬಳಸಬೇಕು ಅಂತ. ಅಂಕಲ್, ಈ ಪ್ರಮುಖ ಗೈಡ್ ಲೈನ್ಸ್ ನ ಬಗ್ಗೆ ಚುನಾವಣಾ ಆಯೋಗದ ಡಿಜಿ ಮೀಡಿಯಾ ಶಫಾಲಿ ಸರಣ್ ಅವರ ಮಾತನ್ನ ಗಮನ ಇಟ್ಟು ಕೇಳೋಣ, ಬನ್ನಿ. ಖಂಡಿತವಾಗಿ ಕೇಳೋಣ. ಭಾರತ ನಿರ್ವಾಚನ ಆಯೋಗ ಚುನಾವೋ ಮೇ ಮೀಡಿಯಾ ಕಿ ಭೂಮಿಕಾ ಕೋ ಅಹಮ ಮಾನತಾ ಹೈ. ಆಯೋಗ ಕಾ ಮುಖ್ಯ ಲಕ್ಷ್ಯ ಹೈ ಕಿ ಸಭಿ ಹಿತಧಾರಕೋ ಮುಖ್ಯತಃ ರಾಜನೈತಿಕ ದಲೋ ಔರ್ ಮತದಾತಾಓ ಕೋ ಸಮಾನ ಅವಸರ್ ಔರ್ ಸಮುಚಿತ ತಥಾ ಸಂತುಲಿತ ಸಮಾಚಾರ ಮಿಲೆ. ಜಹಾ ಮೀಡಿಯಾ ಏಕ ತರಫ ದೂರ ದರಾಜ ತಕ್ ಹಮಾರೇ ಸಂದೇಶ ಫೈಲಾನೇ ಮೇ ಮದದಗಾರ ಹೋತಾ ಹೈ, ವಹೀ ದುರ್ಭಾಗ್ಯವಶ ಆಜಕಲ್ ಪೇಡ್ ನ್ಯೂಸ್, ತೋಡ ಮರೋಡ ಕಾ ಸೂಚನಾಓ ಕೋ ಅಲಗ ರಂಗ ದೇನೆ ಜೈಸಿ ಬುರಾಯಿಯಾ ಭೀ ಪ್ರಚಲಿತ ಹೋ ಗಯಿ ಹೈ. इसीलिए आयोग ने हर राज्य और जिला स्तर पर मीडिया सर्टिफिकेशन और मॉनिटरिंग कमिटीज का गठन किया है जो निगरानी रखती हैं और पॉलिटिकल एडवर्टाइजमेंट्स का प्री सर्टिफिकेशन भी करती हैं। भारत निर्वाचन आयोग के दिशा निर्देश अनुसार चुनाव प्रक्रिया के दौरान ओपिनियन पोल और एग्जिट पोल भी साइलेंस पीरियड मतलब 48 घंटे की अवधि के दौरान प्रतिबंधित रहते हैं। समान अवसर देने के लिए आयोग मान्यता प्राप्त राजनीतिक दलों को आकाशवाणी और दूरदर्शन जैसी मीडिया माध्यमों के पर फ्री टाइम भी नियमानुसार आवंटित करता है। सोशल मीडिया यद्यपि पांचवा स्तंभ होकर उभरा है, जल्दी न्यूज देने में सहायक है, किंतु गलत या सही का भेद किए बिना बहुत असत्यापित संदर्भ रहित अफवाहें भी इससे आसानी से फैलती हैं। आत्मसंयम की जरूरत जितनी न्यूज पोर्टल्स को है, उतनी ही जिम्मेदारी इसके देखने और पढ़ने वालों की भी है। भारत निर्वाचन आयोग हर स्तर पर मीडिया को सुविधा प्रदान करता है, जिससे वे पारदर्शी और निष्पक्ष रूप से बिना किसी बाधा के अपना काम कर सकें। इसके लिए उन्हें बूथ और मतगणना केंद्र पर कवरेज करने के लिए अनुमति पास भी दिए जाते हैं। अच्छी रिपोर्टिंग के लिए उन्हें सम्मानित और प्रोत्साहित करने के लिए प्रत्येक 25 जनवरी को नेशनल वोटर्स डे समारोह में मीडिया अवार्ड दिया जाता है। ಎಷ್ಟು ಒಳ್ಳೆ ಮಾಹಿತಿಯನ್ನ ಹೇಳಿದ್ರಲ್ವಾ ಚುನಾವಣಾ ಆಯೋಗದ ಡಿಜಿ ಮೀಡಿಯಾ ಶಫಾಲಿ ಸರಣ್ ಅವರು, ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ತಿಳಿಸೋಣ. ಭಾರತ್, ನಿನಗಿವತ್ತು ಅನ್ನಿಸ್ಲಿಲ್ವಾ ಈ ಮತದಾನ ಜಂಕ್ಷನ್ ನಲ್ಲಿ ನಾವು ಮೀಡಿಯಾದ ಪಾತ್ರದ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆ ಮಾಡಿದೀವಿ ಅಂತ?